ಸಾಮಾನ್ ಸಮರಸಿಂಗ್ ಸಹೋದರ ಜನತಾ ಮುಕ್ತಿ ಪೆರಮುನೆ ಇವತ್ತು ಈ ಮತ್ತೆ ತೀರ್ಣ ಕರಂತಿಯ ಮೇಯ ಪೌದ್ಗಲಿಕವಾಗಿ ಅತ್ರ ತೀಂದುವ ಮೇ ತೀಂದುವ ಪಿಲಿಬಂದುವ ಅಕ್ಷಯಟ ಕಲ್ಲತ್ವ ದನುಂದಿ ಮಕ್ಕರೇ ನೆಹ ಎನಿಸ ಅಪಿ ಪಿಲಿಬಂದುವ ಕಿಸುವಾಗ ತನಗ ನೀತಿ ನೆಹ ಸೋಮಾನ್ ಸಹೋದರಿಗೆ ಸೇವೆಯ ನರಿಹತ್ತೀಮ ಮೇ ಪಕ್ಷೇಟ ತವಿಟ ಅತ್ಯ ಅವಶ್ಯ ಜನತಾ ಪೆರಮುನ ಮೇ ತೀಂದುವಟ ಕಿಸಿ ಸೇತ್ಮ ಏಕಂಗ ನೆಹ ಎನಿಸ ಅಪಿ ಉಪರಿಮ ಉತ್ಸಾಹ ಕರ್ಣುವ ಸೋಮಾನ್ ಸಹೋದರತ್ತೆ ಆಗಚ್ಚಾ ಕರಲ ಅವುಗೆ ಸೇವೆಯ ತವದುಟ ಮೇ ಪಕ್ಷೇಟ ಲಭಾಗನ್ ಮೇಕ ಅವು ಪೌದ್ಗಲಿಕವಾಗಿ ಅತ್ರ ತೀಂದುವ ನಿಸಾ ಮೇ ತೀಂದುವ ತೆಕ್ಕ ಪಕ್ಷೇ ಬೆದೀಮ ಪಕ್ಷೇ ಕಡಿಮ ಪಕ್ಷೇ ಬಿಲಿಯಾಮ ಕಿಸಿ ಸೇತ್ಮ ಸಿದ್ಧವೆ ನೆಹ